بسم الله الرحمن الرحيم. الحمد لله رب العالمين، وصلى الله وسلم وبارك على نبينا محمد صلى الله عليه وسلم وعلى آله وصحبه وبعد. ما زلنا في كتاب التوحيد، باب ما جاء في الرياء. كتاب التوحيد كتاب كنرى توحيد تو تدد التوحيد والشرك روي بينني توحيد كي عشانو توحيد تنو غنيني عبادات تنو توحيد كي معناو يعني عبادات كي روي اغنرى ربنا سبحانه وتعالى كيني كي توحيد تي معناو وحدا تنقو يغني معناو ارودقو يغني. اما شرك معناو تيجي يغني ارور سنتيني اغنرى ربنا سنتيني دبار نسولي ربنا سنتيني عبدين كي شرك كي انواع ابواب كي ابو سيرا عشان مواضيع مواضيع ابو يناسو باري باري ابو يناسو باري مي انا ورا دلو كورنا نكسنا كتاب التوحيد كي توحيد كي بيني سيرا تي توحيد كي دد كابيني سيرا. باب ما جاء في الرياء نري رياء نجي بمعنى يعني اوغي امبي عمل صالح اجر كري ندريري، لكن اون برونا عمل صالح اجر كري ندريني تي سوتي نغال تدونا يا ربنا سبحانه وتعالى ان بيان اركسنا نوني ان الله لا ينظر الى صوركم ما نو جوسينري تتينري مرانري مينري كي نونو شكل غنوا نونو تي ربنا نوني داي تدونا غرو عمل غنوا رو سوي كسنا نوني ينظر الى قلوبكم واعمالكم تدونو ان بيغنوا سوي غيري نوني بل ان بيغي ان بي عبادك او تدوغني عشان او تدوغري يروي يعني يروسان لو ترنايا يرو او جورو غرنا ترنايا ناو دينيغي زاتوري تيغي تدوغري ناوين اون ترنو تيغي امبر زاتو سينيغي تدوغري ناوين اون غنيني ترنو بيغي نيا ينيدي نيا برداوي نيا غنرا امبر كيرو كيرو غركريغا نيا ماناس دور اوسورغا ني دور كي تبيغا دور صلاغا ني اوسور كي تبيغا اوسور صلاغا ماناو نيار غركري صلاغا ار بركا غني araka ga sokko haluka hamdu gure tari ga sura kiri ga ke kidinu ga sokko inne inne re dohor go ni dohor ger ker osor ka ni osor ke ger ker ene ki ni e go fuqahar kutubur ke sari an ni e ne ri ni e na tamiz benal ibada farato nawafil do go farat ko dohor do osor do dari go ger kiri ki edor go ni e ni e ta ne ge ni e ma tawhid ke ger ka ka sari ki ni e ge dai ni e go ki tore ge gaset way نيرين غاستي نا اوكوني يعني اوننا ويكي دالي دالي جيني جيني مثل اوننا وينا نجيني اوكوني ار كسري نويتو صلاه الظهر مثل امنا يعني نويتو صلاه الصبح ركعتين خلف الامام الحاضر جيني كينو جيني ودوي الله اكبر جيني نيرني تامسي غريو ني تامسي بيتي لا كده نا امنا نويتو صلاه الصبح نيني يا تامسي غريني يا تيدو غريني iya tam sigirini ni enti ila kakire tam sigir bari kesari ni enegi gas teduki na weni mana tedugur gas teduki tedugi tam sigir bari kesaro izan bari ya gaseki halat nawaitu salatal kaza to wa ada tarakat kaza ge ki tam se bari na so tedugur bari tene ge korna tam sigir kesage kana ki yo kara omore ne na yo ki ne na so nawaitu gina o agar hargane ge guna agane di iriga agur harga gana di iriga ge ekiki ri okrar ni enegi gas teduki tedugun or gas de gena tedugun or nawe gena tedugun or tenne nawe ne abdon menegi tamsi ti be la akido na tamsi inu tayib ni egoy eme teur bari wo kasade ki ni egoy sala kiru kiru gar kede do hor do osor do gar kede farato nafal do gar kede gi aro la kido ni teur idin kido norigi niaki nia boy nawe baragar dene ke das hando dene gaset keno teduno ay rakay salagi rusan salagi aywa irosan salane ke ser irosan salane teduno kitiya teduno kare irosan no salane kitiya tayib amal salami anay ay amal salami anage rabbana subhanahu wa ta'ala tisutino nege dai nege na utige dene ke iro sando ga denandre iro yemen na na ga denandre iro ra o jore ger na ga denandre abdo yinyo kiniya go salege niya akwa ge niya iro gerin bigi ti ka suwon dai bari nar deniki ti rasul nabi muhammad sallallahu alaihi wasallam do tabara ko gorni yaro wala tin kana rasul do ko gorno uti gamal khalis to dumna la sala lillahi dina nirire lakin tin kana rasul do ko gorno iru tabara nirido iru dunu go bardo garege rasul do ke kwali iru dinu go bardo garege rasul nabi muhammad sallallahu alaihi wasallam do ke kwali rasul ko gorna sabir ballagina sahabi tabara tabin do ballagina tabin tabara tabi tabin do ballagina ulama ar kutub do kat begina barige rasul do kigina khatib kitab sokoriye hadis to ye umur rasul ke kawarale kigina amre tegina kiye ki dingo rasul do ko gorni din gena ra or gem bayina ka anale to ba har da ayre irre te jegne bigra ka osor gena ki to na gena ki kitab to kedio delil lu kedio kana rasul do akyo iru ki tebro rasul na ko ki dia rasul su ki dio nas rasul na ko ger ko orno gena ne iru tebere ne gido o jurga ne gido wa rabbana subhanahu wa ta'ala embe ga kira ketina so ko tebrin rasul ki mana ki dio tay din gi masule ga rabbana subhanahu wa ta'ala ro malaika aburki diri malaika nakwati adrugo jibril gine di bodo amin al wahi wahi ni manati umur iroki goy debo gine diga dewo gine diga ayate kay diga awamir goy kasare gage malaika bodo ta tay masuli mari malaika koy ge israfil nay mikail nay ke embe ki gardi kidin nabi isa ko rusul isa ko malaika jibril ki amin al wahi ne berdo te kegna kera won nabi dogi wahi te israfil nabi sokko rabbana subhanahu wa ta'ala o dergre ikhtaregen wataduka terurede o berga asluka de o bariga par hemeni irasara irukya erger dedi do anya o bodo o dergre ikhtaregen nabi siyari dingo rabbana berdo gerege nabi gi herkeke nabi gi done ummagror ballegina o nakie o nabi gi negene maro misho tokini misho non nar tokini bari wo irur o gar bodenda sokar ke sai tokini nabi gi kiniere kera kala te koni kaswaye na so tik ta te kaswaye do kera te kiniere kera o gi ener kiri nagri ni o ku ka nabi gi nondo u nabi gi ene iru ka ga re ni ni abubakar nare umar nare uthman nare ali ibn talib khulafa rashidin go rasul sallallahu alaihi wasallam ko ke ke ni te ni te ke ga na ke di mani o ke kana te akinuru rasul ke ge siere sonore aso tadure elif sara ngi datara okone tekone ayre ngi natabere ke gade din kare ke be berga kare okone ki de dropo ki de tarule sire yi ki kwai kera kasare ngi rasul sallallahu alaihi wasallam to boy ne so rabbana subhanahu wa ta'ala ki amal terne nage ti sutti noni ti su yene dai na iro sando denanira ti ngi rawe dai ger te duguno gra dai ger nanir iro sando dinanira e rabbana yemen nana e rabbana ra ojur de garne mizan gna or yom al qiyamani tanana gine ne sir kitte dikasu wo kaso yi dai din bu rabbana nabi muhammad har ke ke kwali ge denen laro te kana nabi muhammad sallallahu alaihi wasallam ko gorno denen ri ki doni e ma bab ki bab riya gne digi na gasit ke ema sa gojara salade ona be gora wadde te yeri sigar kir menara ka osre abdo gna goyina barta de gor ke gina jamer kiti dage o jor ger tay eme o jor teur ger de ki kontron ke de kontron non ner ke de ay goyega iro sando tege dege iro sando er dege badaru shitan gaye nafis gaye o bersatu gaye hala nafsi oge ki gaye oge iman wa begir sabit kine iman wa begir kenugine iman wa teyigine abada gine ngo amal wa safir kasure lillahir safir kasure amal khalis ko safir kasure ki iru tabeli gabelini oge iman wa idhaif kine ga yakin wa idhaif kine ga nafsa goge kede garo tay ga gine ne erber iru sandu wadde te sigar ger kay gine kete o ger bi sala gine badaro ni goge ke agur ta dori non nar ta dori riya gine digi mana ko dai oge or ere na so or no gene filan ke ya salam sidal ibadai safal awwal do salane filan ke ya salam filan ge yo safal awwal da tadu kisno gene diga filan salane akwar salane gene diga filan salan nawafil ka salane faraj ka salane gene kiye ke diga tedu wo kare barki siadar ke diga ne so ko bai or no gene ga odo iga ogar kiye ke diga ne ur kido ga gene ne ne siadar kere tedu gore gas tabedara salaiga akwar salagne te kar or ki diga ke ki ero diga kerne ashan ber irusando diga gine iri kiye kare irusando o inin dele lakin tedu wo gas ke mena or shokre ne ga ke diga or bari ne kiye ke diga edor re kar ke diga filan er ki diga ne diga or e diga ke diga gine ne ki riya gine ribe kana riya ki o riya kire ki e borege koro imanu wa tagilina kor sabet kina na ne ne riya kire ki e bor ashan tedu o ki ber bari kesal er salar ne ulane ne bodor tedu no iskina bargi e kuni kesal dar dire shitan do dire dar dire nafis do dire dar dire oge dulf iman ki sabit yo kenur yo gne ne barar dir bari ene gne kase o no ne gne yin sala no ki akwaye gne ki indo o ne sala ne indo kin ne gne indo edina e indo no ne gne indo sala ge akwaye sani begin ne mashallah gne ki ene gidi indo kin ne te du no kar kese eso tiki ne ki tigni ni hawle ne te duro ra kan e yoro san salage mene dai te dur ko orne ne na de fae ne ay ne kan ne o jor no kam do in hay barki ga pa ya ne ana te duno mena hotor me ili ni ni salage no ra o jor ke mena boro tagne ne ne ndo salage ro o jor araw ne ne riaki or amal ibada ga ne ra iro san no de gere te du go kare gero or eating akwa gene kike or shukurining akwa gene kike or sando akwa gene kike re er dana idra temin nane mena kisna kabra sele diri kiria riage ber amala salih agwe salai salanega ardane belega sadaqa kairega tudu wogra gaset mena or tayrin kire gari or shukurining kire gari ka adrugo riage misil sumaka tigina tadaire ogenara a khabarar gerniga ogenara dersi akwar diriga ogenara zikri akwar diriga obodo wonage ogar kidanna ya salam filanne gone ab a khabara gerya gone to suni dersi go kora akwai ere kinne yine kiye ke ida agina mna tedu wor gaset kede ka suma agina riya ga suma ga suana ogi ojurge kastri ne anda sambu kastri ashan tigi irusandu ketiri kemin nane mina or tariga tagene mina or iriga tagene ne ngene ki anya ki error tere tine sharke sane ero te sharke doge gari kemin na korne ero sene tine mina sharke sane ki non dar sharke sane ne o ga shukur ka garne ero o jur ga garne or taire ka garne or ki ene gidi ka garne or shukur ene gidi ka garne kele o jur ero ki ga garne imete ga sigin do anya ero o jur ro min nasere u ekole gine ne ojoro ke kirari otay kisando misl oge ti amal salag iya diniri ti begin ne ne iganere dana rakka barasa ne akwa sene tantan benere dinika digi ne kana o akiru eyo an gine goigera era ka e ay salagere arba raka salagere sita raka salagere gine goige eyere do akange em ojoro no kay gine nar ojor ayndo ayndo iro hot kina dare ne a shanda sanne o cha iro sanu na so din na so iro sa iro kin iro so akki maraka so ka de bigini o jor gono so ayini ke ko ine ka sane ge dayer o ga ke dan na shukrun ya salam filang yo genen bo ina kala doa karna ob dogne genen yire doa karna fa de te bele e me o ke dan ne do ayndo iro o jor do hot kina dare kinne a shanda so magarni riya o ki garni ore na timina ibara iro ki na dinara ore timina shukur ni garnega hamdini ni garnega ಅದ್ರ ಕಾಲನ ಗಿಡಿ ಗರ್ನಗ ಎರಡಿ ಅದ್ರನ್ನ ಗುಡಿ ಗರ್ನಗ ಡಗನಿಗೆ ಇರೋ ಕೊಜರ ವರ ಹೊತ್ತಿನ ಓಗ ಅಲ್ಲಫ್ ಇಳಿರಿ ಕಾಲ ಅಲ್ಲಾಹು ತಾಲ ಇನ್ನಮ ಕುಲ್ ಇನ್ನಮ ಅನ ಬಶರು ಮಿಸ್ಲಕುಮ್ ಯೂಹಾ ಇಲಯ್ಯ ಅನ್ನಮ ಇಲಾಹುಕುಮ್ ಇಲಾಹುನ್ ವಾಹಿದ್ ಫಮನ್ ಕಾನ ಯರ್ಜು ಲಿಕಾ ರಬ್ಬಿಹಿ ಫಲಿಯಅಮಲ್ ಅಮಲನ್ ಸಾಲಿಹನ್ ವಲಾ ಯುಶ್ರಿಕ್ ಬಿ ಇಬಾದತಿ ರಬ್ಬಿಹಿ ಅಹದ. ಆಯಕಿ ಕೋರ್ನರ ಆಯಕಿ ರಿಯಾಗಿ ದರಿಲ್ಲಿ ಓಗು ರಿಯಾಕಿ ನೀ ಅಮಲ ಸಾಲೆಗೆ ಬದಲೆ ಸೆಳಿಗೆ ರಿಯಾ ಬರಾರಿಗೆ ಆಯಾಗಿ ಇಡೀರಿ ಕೊಲ್ಗಿನ ಕಿಗಿ ರಸೂಲ್ ನಬಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇರ್ ಗೋಲ್ಗಿನ ಗೋಲ್ನೇ ಮಾನ ಈ ಓಗೆ ಹೇರ್ ಇನ ಕೈ ಕೊಲ್ಗಿನ ಉಮರ್ ಇರೋಕೆ ರಸೂಲ್ ನಬಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾ ಈಗಿನಿ ಮಾನ ಬಾರಿ ಇಮರ್ ಈ ನುಬುಗಿ ಕಿ ಇನ ಕೈಗಿನಿ ಓಗೆ ಹೇರ್ ಕೊಲ್ ಇನ್ನಮ ಅನ ಬಶರ್ ಏಯ್ ಬೆನಿ ಆದಮ್ಗೆನರೆ ಬೆನಿ ಆದಮ್ಗೆನರೆ ಅಬುನ ಆದಮ್ ಸುಲಲಾ ಇಗಿನರೆ ಬಶರ್ ಇಡಿಗಿನ ಈಗಿನ ಬಶರು ಮಿಸ್ಲುಕುಮ್ ನೌ ನೇ ಇಡಿ ಮಿಸ್ಲುಕುಮ್ ನಿಗಿನ ಮಿಸ್ಲುಕುಮ್ ಗೆ ನೌ ಇ ನೇ ಇಡಿ ಎಮೆ ಕಿಲೋ ಕುರಾನ್ ರಬ್ಬನ ಕುರಾನ್ ತೆಗಿಸ್ತನರೆ ربنا سبحانه وتعالى نبي نار اغنور او هر ايغنا باري ربنا امرغني كي نبي محمد صلى الله عليه وسلم كتي او در اونا كي بارين ايه قران نا سجلتا يي سوره الكهف توي او كوني كانا ايه كي ري بيغن كانا غاندا كي رسول جي بشر لا بشر دو. لا لا بشر لا لا بشر دو. رسول نور بشر نا وكين كفر اي نون نا كفر اي ಬರೀ ಇರೋರ್ ಕಿ ರಸೋಲ್ ಬರ್ದು ಹರ್ಗ ಆಗನ ಕಿ ಬರೀ ಕುರಾನ್ಗೆನೆ ಬರೀ ಆಯಾಗನರೆ ಸೂರ ಮಿಯಾರ್ಬಾತ ಸರ್ಗೆ ಸೂರಗೆ ದರಗಿ ಇಯೆ ಅಬ್ದಾಗಿ ಬರೀ ಇರೋರ್ ಕಿಡೋ ಈಗ ರಸೋಲ್ ಬರ್ದು ಕಿ ಈಗ ಕೊಫ್ರೆ ಇಡಿಗಿ ನೋಡಿರಿ ರಸೋಲ್ಗೆ ಬಶರ್ರೋಗನಿ ಹೈ ಅರಬ್ಬನ ರಸೋಲ್ಗೆ ಬಶರ್ರಿಗಿನ ಅರಬ್ಬನ ಬರ್ದು ರಸೋಲ್ ಹೇರ್ ಏ ಬಶರ್ ಇಡಿಯನೆ ಓ ಹೇರ್ ಈಗಿನ ರಸೂಲ್ ಸಾಸರಂ ಕಿತ್ತೆ ಏ ಬಶರ್ ಇಡಿಗಿನ ಆಯಕಿ ಇರೋರು ತೆಗೆಸಿನ ಬಶರ್ ಇಡಿ ಸಾಂಡೋ ತೆಗೆಸಿನ ನಸು ಕರಿಬೇನೋ ಕುರಾನ್ ಕೆರೆ ಆಯ ಕೊಸ್ಕೆ ತನ್ನೋನೆ ಆಯಾಗಿ ತೆಗೆನ ಕುರಾನ್ ನಸು ಮುಸಾಫ್ ಕರೆಗಿರಿಯೇ ಅಬದಾರು ಉಲಮ ಈ ಸೊಕ್ಕ ರಸೋಲ್ಗೆ ಬಶರ್ ತೆವು ನೇಗಿನ ಕರಿಬೇಗಿನ ಅಬ್ದೋನ ಹೆಸು ಅಕುನಿ ಇಮಾ ಕಾನ ಗಂಡಾ ಕರಿ ರಸೋಲ್ ಬಶರ್ನು ಬಶರ್ನು ಡಾಯ್ ಆಯ್ ರಸೋಲ್ ನೂರ್ಲು ಅದ ಕೆರಾ ಕರಿಗ್ರು ಅದ ಬಾಗಾ ಕರಿಗ್ರು ಅದ ಬೆನಿಯಾ ದಮ್ಮಿಗ್ರು ಅದ ಬಾವಾ ಕರಿ ಯಾಗ ಸಾಗನಗಿನಿಗ್ರು ಅದು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರ್ ಏ ಬಶರ್ ಇಡಿಗಿನ ಬರ್ತಾರ ಇಡೀರು ಊ ರಸೂಲ್ಗೆ ಬಶರ್ ರಗಿನೇ ದಾಯಾರ ರಬ್ಬನ ಸುಬ್ಹಾನಹು ವತಾಲ ಉಮ್ ಮಲಾಯಿಕ ಓ ನೂರ್ ಖಲ್ಗಿತ ಈಗ ಮಲಾಯಿಕಾಯ್ ರಬ್ಬನ ಉಮ್ ಮಲಾಯಿಕ ಮಲಾಯಿಕಾಗ ದಡೆಗ ಹಾಕಿದ ಹಿರ್ಗ ಹಿರ್ಗಿನ ಮಲಾಯಿಕಾಯ್ ಕ್ಯಾ ಕೊಡರೆ ಬಿಗಿ ರಸೂಲ್ಗು ನುಗಿನ ಕಿಗಿನಿ ತೊ ಮಲಾಯಿಕಾಯ್ ನೂರ್ ರಬ್ಬನ ನಬಿ ಈಗ ಸೊಕ್ಕೊ ರಸೂಲ್ ಈಗ ಸೊಕ್ಕೊ ಬೆನಿಯಾದ ಮೇ ಕ್ಯಾ ಕೊಡೆ ಮೇಲೆ ನಕ್ಕೊ ಮಲಾಯಿಕಾಯ್ ಅವರ ದಾರ ರಸೂಲ್ ತುಗಿ ನಕ್ಕೊಯ್ ಮಲಾಯಿಕ ಸೈಡಿ ಟೀಗ ಎಗ್ಗಿ ಎಗೈ ಮಲಾಯಿಕಗ ಒಲ ಬರುಗ ಬರುತ್ತೂ ಬಾವುಗ ಬಾವುತ್ತೂ ಒಲ ಬಾವುಗ ತಳ್ಳು ಯಾಗ ಸಾನು ಮಲಾಯಿಕನಿಗೆ ಇರೋ ಸಿಡಿ ಮನೆಗೆ ತೈನು ಬರ್ ರಸೂಲ್ ತುಗಿ ಬೆನಿಯಾದ ಮೀನ್ಸಾನ್ ಕಿತ್ತೆ ಬಾವು ಹಾಕಿದೆ ಬುರುಗ ಸಾಗರೆ ತನ ವಾ ಓರ್ಕಿದೆ ಬಿರಿ ಹಾಕಿದೆ ಅಬ್ರಾಗಿರೋ ಅದು ಅರಬನ ಸುಮಾನ ತಾಳ ತಿ ಖಾಲಿಗೆ ದಾವೆ ತಿ ಆಗಲ್ ಕಿಡಿಗೆ ದಾವೆ ನೇ ಮಲಾಯಿಕಾಯ್ ನುರ್ದ ಹಾಲ್ಗೆಗಿನಿ ನೆ ಬೆನಿ ಆದಮ್ಮಿ ತಿಂದ ಹಾಲ್ಗೆಗಿನಿ ನೆ ಜುನುನ್ನಿ ಏರ ಹಾಲ್ಗೆಗಿನಿ ರಸೂಲ್ ತುಗಿ ಬರ್ ನುರಿಗಿರ ಜುನುನ್ಗಿರ ಏನೆ ಏರ ಹಾಲ್ಗೆತ ಯಾರು ಮರಾಯ ಕಾಗರ ಏನೆ ನುರ್ದ ಹಾಲ್ಗೆತ ಯಾರು ಬೆನಿ ಆರಾಮ್ ಗರ ಏನೆ ತಿಂದ ಹಾಲ್ಗೆತ ಯಾರು ರಸೂಲ್ ತುಗಿ ಬರ್ ನುರಿಗಿ ರಸೂಲ್ ತುಗಿ ಬೆನಿ ಆದಮ್ ಬಶರ್ ಕುರಾಂಡು ಕಿ ಕುಲ್ ಇನ್ನಮ ಅನ ಬಶರುನ್ ಮಿಸ್ಲುಕುಮ್ ಅದ ಆಯಾಗೆ ಕೆವ್ರಿಗೆ ತೆಯುವ ಆಯಂಗ್ ಸಾಂಡು ತೆಗೆನೆ ಏಯ್ ಬೇನೆ ಅದಮ್ ಬಶರ್ ನೌ ತಾನ್ ನೇಡಿಗಿ ಲಾಕಿನ್ ಫರ್ಗ ನಕ್ವದಿ ಯೂ ಹಾ ಇಲೈ ಏ ಅರಬನ ಓ ಹೇ ತೆಗಿಸ್ ನೌ ತೆಗಿಸ್ ಕಿಬಿಗಿರ್ ನಿರ್ಕಾಯ ಅರಬನ ದರ ಯಾವ ಕಿಬಿಗಿನ ಫದಲು ಗೋ ಆಲಿ ಸೇರ ಅರಬನ ವಜನ್ ಗೋ ತೆಯಿಸಿಯರ rabbana subhanahu wa ta'ala bani adam du daraja kede baror be resok ko daraja akulin ke kiyegen ra wahite jisuna ra ke lakin tasie go ga berga ere go ga bani adam insani tu negen ra er hal go ere tu wirki ga sokko kede ire berte du go an na defkine iman go aziada ga na daraja go aligine قل انما انا بشر مثلكم يوحى الي كثير تذكرني قنا او غنداكدي اياك اكين تفسير واهم غنين تي اياك نرا قران دو يكا هم غنين تا هرونا كو يرا غنداي كاري بويه كده كامري دليل كده نوبر اوكي هيتينا كتاب كا غرينا دليل غا اكي او برو غنين غنين همينه غيري Berger agro berdu sujari fasal ina bodor kana hemina inu eme ayage rasul munum bashar bani adam meneki wahi te kegana kidigini innama ilahukum ilahun wahid ki mana ko dai rasul ki irudo wala irwa irudos wala ibadaga hakko godos rasul ki sujuri ne kina nin tayra gune da bay gorne sujuri nin tayra ادر گوی گونه نیستن نگا ادر گوی گونه گوی نگا حالاتی حسای بر نگر نگا دبایر نسوده نگا بنی آدمی بر و هیگر گر که ای منگه ایروی نیست بر ایرو صفات که نکوگا کردیو ایروگا ایرو دو کوبا ایرو ایسا خالگی نگا بر بیو اردال مصطفی اگه نکنی دی مصطفی اگه بنی آدمی گر اردی ربنا خالگی نه کوبا ربنا اردی خالگی نگه مصطفی یوگر Rasul bertatu berni ya, wah dana agni, aku ni aga nak kah hitu ah Rasul turba aku ni, Rasul bertatu ni mah, hey Rasul bertatu ni ya, dana dah itu hijaz dari itu, berkeki Rasul ke roy roy aku kerja dia kan? Rasul bertatu ni doro, roy bertatu ni, Rasul ni nabi tu ni kan? Roy bertatu. Wah bersatu ni roy roy, Rasul tu anak kerja dia yang aku hitu gini. Oh hijaz ni sade, Medina sade, Rasul turba tak ini dana Rasul bertatu ni mah. Aito dai te do hidde de sel rasul bar tasu ni ay e rasul ni ay ki nabi rasul ni mani irudo e rogoro rasul goro gar kenan la gore ni na o ki hitti de yina yona na so inma ilahukum ilahun wahid ilahunu irugunu bi iruna koy faman kana yarju liqa'a rabbih u oge ningini rabbana gidam do ti awu irur kulina irur hasibina nege hamigina ega kuduga yarju liqa'a rabbih ukidina nege ne faly'amal 'amalan salihan amba koye sokko dunya tokne nasu amal salih deugni amal salih ne re wala yushrik bi ibadati rabbi ahada shirk misqala zarra oge jakri amal salih ne re iroke khalis ki ne re Oge kerengar jahkiri oy. Oge kerengar jahkiri oy ni mana ria gyo. Ria ki eri o abure mejule kiri. Megena yunu. Oge ugui amal gano sini ki. Lilla idaro timin ni goni. Oge terugur ketiga. Erki diga shukur tabegega. Erki dige edor tabegega kinnegegini ni ogar shukrelega kinnegegini ni aqwagini osoko keediga tikinnani te dugnor kewligini ni emegno yure negeden kala te kan nafis sudri nafis negerin adu woki inna nasa la amaratun bisu ernawo begay amrenni nafis kino tagano gini ni embegno amalgno yure negidi shukur kangegi edor kangegi or shukrede adru kinner sore edegina egeri ala kinaki to go ibaraka degine musallene degine to go aram salatal jamaat to wana ngene safal awal kasale ngene iri hitine ga kay donos sire ga inos iri ga tagene no sob do gine ne askrana kwa kido lakin na bodoy tagene bodoy mina kame on or kidi gare bodoy mina tedu on or kidi gare tiki kere ini tagene naso u ibadar nul na onen ogne da salagi appa gini ya orane yagene te duu kerege erki gina emer degege kinnerna o jorgono nar enege timina katare titaduru terugur kana sabit tone embe batale ne ga dawe gine dawe ke ne kirar embe sa koy batale ni na kirar go jurino kidai munafiqin gui tedugu kere len ne fakke kirar tedugur kidiere bari gui berdu agar ke sarin kirar tedugu kere kidin munafiqin ge ber nifaq al i'tiqad yigne ga nifaq da suyi ni i'tiqad kine ni amal kine nifaq i'tiqad gi mana go ge ber islam gi zahir do agar ke gese embe gon kirna lakin tedu kerin kufuri sharae islam ge ardan o biye ga tebe de gine zaka ga kare jihad to ga a salat al jamaa ga or be salat de nire lakin gese tedu gi timina ke kira ida juida ne ga timina ida malatas kanda ne ga ko bayre dor ne kar kya gna to tugi ni ni diga gas te du kare gi ti illa gi ne kiri man gi o jor re de amal sala je de jannar ter bare ni kiri no so munafiqin gi rabbana subhanahu wa ta'ala ne gi ne fi dark al asfal min an nar quran kare munafiqin bari ko ba ka sai gi wa idha qamu ila salati qamu kusala yura'una an nas wa la yadhkuruna allaha illa qalilan sifaka watiki wi waike ida qamu ila salati qamu kusala o salar go yini ngene berkasal kider kasalando weni ari gur garo ire o yi sando dire yurauna nas tiu kasako yurauna nas ke dai or ira o yi ko jori or kiye tegeri or dire or adini or shukureteri or kisum barkina kiye tegeri gina re tigi yaqini wudo ire o sando dire ema akone harma sedela tiriga erosan salan salano tarka salay o filano o akuri salano ne ki or ke ne sando o sando salane me ne erosan salan ne ashan etiqatu gudo yurauna an-nas kin wala yadhkuruna allaha illa qalilan ugutugu soko bariru sew shararu fitnaru embegu begay me ne ge uberdo nawafil salane ga qur'ane gerne ga azkar gere gero uberdo sew shararu bariru tinaro ege ugutu go ekurege ti gerta bi menge zikra allah ye kelio so ukiri ga menni go kiri on barune na qorne diga embege norne diga kele ne diga nisane ne ne kerne diga barigi ni martini ga ge u iru guru ne ga iru zikr de ne ne faqi yo ru no tru no kari u o ere go begin ne faqi ge ne ke jamaa ro dar sene ge dar ki ge ne kesu iru adur kira ko korke gine ga tamsi gorte gine ere gor ga ana ki kega dai munafiqin ke embe un kira arabana nakko ga tebaro kera je ko far gera ga irere darkel asfal bin nar do bagin nibre itnen gi o gine ra munafiq to nifaq ko tedu wo kari ma ko forre ke yoro islam me ke ki munafiq kina amali munafiq i'tiqad ke doro munafiq amal ki embe ko ki o ki ber amal sale ga diriri or ere ga kiri gari or taire ga kiri gari or shukure ga kiri gari oki ber muslimiri embe ko ngara banar tebe kiri o jori do ne ashan ber lillahi khalis dina ga o jori gine ga yina iru idi eso ber lillahi diriri lakin kere or kesena shukure ga or adur kala kiri ga barki or aire ga akke kesari ga ankiri gari min asil unde ko bay dire gire barki de o jurga ege kera o ga shukre gina o ga taira gire kirningo embe o ki o jur kidio lala ber o ga set kidio ru ber lillahi ko gine embe ko selir ero kitiye tedu go gero or shukre ne gine barki ne ki ador kalin to ke dan ne gine ko gorne sujer euri barki gero ne so ere wara difay gina er kirne kaire barki kidi garo ere gor kidi garo ta e gini ni rabbana ojur ko ke to so na kike aqwa gina kike begir biya ka gini ni ojur ko sini wada wege o amalo khalis lillahi kirni usirika erosando kirni utok serika erosando tok seri emben tok seri eso or shukure gini ya salam filano filani mashallah ibaraki wodo ne ayna tebi akwai filano or shukure gini kidani tiedo roina ke hadis Rasul sallallahu alaihi wasallam ili hadis Abi Dzar Al-Ghafari ili re wogi ubui bari er akwaine dires or syukur ginara or bari kinna ne onkiri mashallah gena ki oyoro ga senara ne so ki ayniya fadl rabbana ki gena arhama rabbana ki ne so be on ti batle shelogni tilka ajilu bushra almu'min gena ki hadis sahih muslim doy ki bushra goy mu'min do bisharai rabbana sura ki kina so embe goti yaro shelogni lia chamber u embe ge stelige tedugo lillahi khalis sukirna tok saida so or barido bartar akere shukure gene shukru okin embe go jule kilo kera hadis ni rasul sallallahu alaihi wasallam iliri o sahabi ni ya rasulullah ay biye yir ewreye ibetar jaga salagere one kewri o kewri u kesuri e salagere er o kewri e salagere ekege na apayine ki on salagere ekege apayine bari apayine ki embe yule yule gida gene rasul ko dine so ojo sutitini ke sirro jana sirro salari ojo gatine sirgen oge kera error kagana re na gas tino ra dundo error kagana ra ka osriga ojo gatine ene so embe no na yo idan hadis rasul sallallahu alaihi wasallam ili hadis abi sa'id marfu'an ala akhbirukum bima huwa akhwaf alaikum indi min almasih ad-dajjal bari ginara teginara masih dajjal fitna graga ziarar begino jogi no bugagen qalu bala ya rasulullah qala ash-shirku al-khafi shirku al-khafi gi shirku kinara takkare gi rasul sallallahu alaihi wasallam wa bi bariga kasariga sahabi salihin ga sahabi gi awliya ga sahabi gi ulama ga sahabi gi iror okkiri gari umma gra o ziyadar kiri gari ga sahabi gi ne wa sahabi kairi begignu air tini jogi gini en begnu habte selene ke ojur gni gastri ti air begignu jogi ge shirkal khafi gi dai riyai tedu kere gere oiro ero to ne ojairo o ber tedu wo kere ri giro rabbana ro to ne ojairo ashan tedu kere gere lakin en begna ojur jure ne gidi shirkal khafi gi dai shirkal khafi gi ogi en begi lillahi te bada serere gere iru wo kere gire mena or irin kiti kare hadis kini ani yaqumu ar-rajul fa yusalli ongo yina sala ne rini fa yuzayyinu salatahu lima yara min nadar rajulin ilayhi yani sala ne igire o ko ne no gina e filanna ga no gina e ne so dana ne daro min ko o ko ne ber usala ne ni mena dok to ka sala ne mena sala ga jendo sala ne u ko ni kare sala ber satu ga na ton nero eri sey nu sala gne abdo ne or no gne ha mi gne re suyut ka jusi sey re roko ka jusi sey re gare ka sakira on akwar gan ne zimite ki tap te ga aw ne gne re lak ni go kere gi eri nar no gne ne boro mustra gi o jor go kay gne ki yuzayyinu salatahu lima yara min nazar rajulin ilayhi mana shukr o kiru shukr iru kiru sutti gar ni ne rabbana subhanahu wa ta'ala shukur ki goge daraga oge shukur gi ayniga ayni ayno ga halasi lakin ojur gi rabbana ra ino tayri dar dir ki riyai riyage dai ti or irin tagni or kasalin tagni or tayrin tagni or shukurin irin tagni bariki or akwagina kirin tagni er ki digi or irin tagni tudu kere gir e diddal ikhlasi ikhlas ki dai iru ki tatai iru gerin bi iru ki tatai ojur ga iru regarne shukur ga iru regarne edur ga iru regarne ojur rabbana subhanahu wa ta'ala yawm al-qiyamah ki garne iru sando dinan ni ni shaitan ga kiti tini ki ene ki nafes ki noga to hera na har tini ki ene ki okibe euno tagi no ne gaset ki iru ki ojur ri iru regarne yawm al-qiyamah ni mizan do garne ikhlas se na so noti na na ikhlas ki lillahi safir korne ga en bagi iroto wani oge ya garde ke dioga nega ojurge kamel do ene ki en bagi kor ga ay ku iga dar ra ku kilo ga ay on te du no sa filillah sanara riaga somaga ti en bagi no kare ke sologe sa fi ge ko jure na bariki tagadogne yeli sahabiger tagadogne yeli u sahabir tagadogne yeli okwege nonne embeki embe gagaire o ake tedura karingo ojor kora kurere o tedura karor ekulir tedur kidingo embe wasoko jure kidi minna minna ge sokko ididi lakin tigin nawi agani ne juhuddina ardina teduno kanne jodi وجينا إن شاء الله الباقي في درس آخر سبحانه